ಮೀನ್ ಮರಿ ಬಿಡೋಕ್ಕಿಂತ ಮೊದಲು ನಾವು ನೀ ಕೊಳದಲ್ಲಿ ನೀರನ್ನು ತುಂಬಿಸ್ಕೊಳ್ಬೇಕು. ಕೊಳದಲ್ಲಿ ನೀರು ತುಂಬಿಸ್ಕೊಂಡ ನಂತರ ಕೊಳದ ನೀರಿನಲ್ಲಿ ನೀರಿನ ಒಂದು ಗುಣಮಟ್ಟವನ್ನು ನಾವು ಕಾಯ್ದುಕೊಳ್ಬೇಕು. ಆಮ್ಲಜನಕ, ಇನ್ನೊಂದು ಸಾರಜನಕ, ಇನ್ನೊಂದು ಅಮೋನಿಯಾ, ಇದು ಮೂರು ಬಹಳ ಮುಖ್ಯವಾಗಿದ್ದು. ಅದ್ರ ಜೊತೆಗೆ ಉಪ್ಪಿನಂಶನೂ ಜಾಸ್ತಿ ಇರಬಾರ್ದು. ಸ್ವಲ್ಪ ಪ್ರಮಾಣದ ಉಪ್ಪಿನಂಶ ಇದೆ ಅಂತ ಅಂದಾಗ ಜಾಸ್ತಿ ಬೋರ್ ವಾಟರ್ ಹಾಕಿದ್ರೆ ಉಪ್ಪಿನ ಪ್ರಮಾಣ ಜಾಸ್ತಿ ಆಗುತ್ತೆ, ಮೀನ ಬೆಳವಣಿಗೆ ಕಡಿಮೆ ಆಗುತ್ತೆ. ಬೋರ್ ನೀರಲ್ಲಿ ಮೀನು ಬೆಳೆಸು ಬೇಡ ಅಂದಾಗುತ್ತೆ, ಯಾಕೆಂದ್ರೆ ಅದು ಬೆಳವಣಿಗೆ ಕಡಿಮೆ ಕುಂಠಿತವಾಗುತ್ತೆ ಉಪ್ಪಿನಂಶದಿಂದ. ಅದರಿಂದ ಅದರ ಉಪ್ಪಿನಂಶ ನೀರಿನಲ್ಲಿ ಸ್ವಲ್ಪ ಪ್ರಮಾಣದಲ್ಲಿ ಇದ್ರೆ ಒಳ್ಳೆಯದು. ಈ ರೀತಿಯಾಗಿ ನಾವು ನೀರಿನ ಗುಣಧರ್ಮವನ್ನು ಒಂದು ಹಂತದಲ್ಲಿ ಸರಿಯಾಗಿ ನೋಡಿಕೊಂಡು ಅದರಲ್ಲಿ ಆಹಾರ ಉತ್ಪನ್ನ ಇದೆಯೋ, ಈಗ ಮೀನು ಬಿಟ್ಟ ನಂತರ ಮೀನಿಗೆ ತಿನ್ಲಿಕ್ಕೆ ಆಹಾರ ಬೇಕು. ನಾವು ಕೃತಕವಾರ್ಯಾಕ ಆಹಾರ ಒಂದು ಬೇರೆ, ಬಟ್ ನೈಸರ್ಗಿಕವಾದ ಸಿಗುವಂತಹ ಆಹಾರ ನೀರಿನಲ್ಲಿ ಸಿಗುತ್ತೆ. ಅದು ಯಾವುದು? ಸೂಕ್ಷ್ಮ ಜೀವಿಗಳು, ಸೂಕ್ಷ್ಮ ಪ್ರಾಣಿ ಮತ್ತು ಸಸ್ಯಜೀವಿಗಳು ಬೆಳೀತದೆ. ಅದು ಹೇಗೆ ಬೆಳೀತದೆ ನೀರು? ನಾವು ನೀರು ತುಂಬಿಸಿದಾಗ, ಸಗಣಿ ಹಾಕಿದಾಗ, ಸಗಣಿ ಮತ್ತು ಸೂರ್ಯನ ಕಿರಣ ಈ ನೀರಿನಲ್ಲಿ ಬಿದ್ದಾಗ ಅಲ್ಲಿ ದ್ಯುತೀಯ ಸಂಶ್ಲೇಷಣೆ ಕ್ರಿಯೆ ಅಂತ ಒಂದು ಕ್ರಿಯೇಷನ್ ಆಗುತ್ತೆ. ಅಲ್ಲಿಂದ ಅದೊಂದು ಸೂಕ್ಷ್ಮ ಜೀವಿಗಳು ಮತ್ತು ಪ್ರಾಣಿ ಮತ್ತು ಸಸ್ಯಜೀವಿಗಳು ಉತ್ಪನ್ನ ಆಗುತ್ತೆ. ಆ ಒಂದು ಜೀವಿಗಳನ್ನು ತಿಂದು ಮೀನು ಬದುಕ್ತಾ ಇದೆ. ನಾನು ಹೇಳಿದ್ದು ಮೂರು ಹಂತದಲ್ಲಿ ಇರ್ತಾರಂತೆ. ಅದೇ ಮೀನು ಜೀವಿಗಳು ಬೇರೆ ಬೇರೆ ಜೀವಿ ಸೂಕ್ಷ್ಮ ಜೀವಿಗಳಿದೆ, ಅದು ಬೇರೆ ಬೇರೆ ಒಂದು ಹಂತದಲ್ಲಿ ಬದುಕ್ತಾ ಇರ್ತಾರೆ ನೀರಿನಲ್ಲಿ. ಅದಕ್ಕೆ ನಾವು ಮಿಶ್ರ ಮೀನನ್ನು ಆಯ್ಕೆ ಮಾಡಬೇಕು. ಬೇರೆ ಬೇರೆ ತಳಿ ಮೀನು ಆಗಿತ್ತು ಮಾಡೋದ ಆ ಒಂದು ತಕ್ಕಂತೆ ಅದು ತಿಂದ್ಕೊಂಡು ಬದುಕ್ತಾ ಇರ್ತದೆ. ಯಾವುದೇ ಒಂದು ಪೈಪೋಟಿ ಇರಲ್ಲ ಅಲ್ಲಿ. ಈ ರೀತಿಯಾಗಿ ಮಾಡೋದ್ರಿಂದ ನಾವು ಮಧ್ಯ ನೀರಿನ ಗುಣಮಟ್ಟವನ್ನು ಎರಡು ತಿಂಗಳು ಒಂದ್ಸಲ, ಮೂರು ತಿಂಗಳು ಒಂದ್ಸಲ ನಾವು ಚೆಕ್ ಮಾಡ್ತಾ ಇದ್ರು ಒಳ್ಳೆಯದು. ಮಾಡದೇ ಇದ್ರೆ ನಾವು ಸಗಣಿ ಮತ್ತು ಸುಣ್ಣವನ್ನು ಸ್ವಲ್ಪ ಮಿಕ್ಸ್ ಮಾಡಾಕತ್ತಕ್ಕಂಥ ಈ ಸುಣ್ಣ ಹಾಕೋದ್ರಿಂದ ಆಮ್ಲಜನಕದ ಪ್ರಮಾಣ ಮತ್ತು ಪಿ ಎಚ್ ಸಾರಜನಕ ಎಂದು ಹೇಳ್ತೇವಲ್ಲ ಅದರ ಒಂದು ಪ್ರಮಾಣವನ್ನು ನಾವು ನಿಯಂತ್ರಣ ಮಾಡ್ಬೋದು, ನಿಯಂತ್ರಣದಲ್ಲಿರ್ಬೋದು. ಇದು 8 ತಿಂಗಳಿಂದ 10 ತಿಂಗಳ ಎತ್ತರ ಮಾಡಿದ್ರೆ ಆ ಮೀನು ಮರಿ ಒಂದು ನಾವು ಬಿಟ್ಟಂಥ ಮೀನು ಮರಿ ಅದು 1-1.5 ಕೆಜಿ ತನಕ ಬೆಳೀತದೆ. ಎವರೇಜ್ ಅಂತ ಹೇಳಿದ್ರೆ 1 ಕೆಜಿ ಅಂತೂ ಮಿನಿಮಮ್ ಅಂತೂ ಬೆಳೆದೇ ಬೆಳೀತದೆ. ಈ ರೀತಿಯಾಗಿ ಬೆಳೆಸೋದ್ರಿಂದ ರೈತರು ಹೆಚ್ಚಿನ ಲಾಭವನ್ನು ಪಡಬೇಕು. ಇದಕ್ಕೆ ಭಾಳ ಹೆಚ್ಚಿನ ಬೇಡ, ಇನ್ನೂ ಜಾಸ್ತಿ ಬೆಳಿಬೇಕು ಅಂತ ಅಥವಾ ಇನ್ನೂ ಜಾಸ್ತಿ ಲಾಭ ಪಡಿಬೇಕಂತ ಹೇಳಿದ್ರೆ ಅದಕ್ಕೆ ಕೃತಕ ಆಹಾರವನ್ನು ಸ್ವಲ್ಪ ಹಾಕಬೇಕಾಗತ್ತೆ. ನಮ್ಮ ಮನೆಯಲ್ಲೇ ಸಿಗುವಂಥ ಕೃತಕ ಆಹಾರ ಹಾಕ್ಬೋದು, ಹತ್ತಿ ಹಿಂಡಿ ಮತ್ತು ಅಕ್ಕಿ ತೌಡು ಇದನ್ನೆಲ್ಲ ಮಿಕ್ಸ್ ಮಾಡಿ ಹಾಕ್ಬೋದು. ಇದು ಅಲ್ಲದೆ ಇದ್ರೆ ಮಾರ್ಕೆಟಲ್ಲಿ ನಮಗೆ ಮೀನಿನ ಆಹಾರ ಸಿಗುತ್ತೆ, ಅದನ್ನು ಹಾಕೋದ್ರಿಂದ ಸ್ವಲ್ಪ ಕಾಸ್ಟ್ಲಿ ಆಗುತ್ತೆ, ಜಾಸ್ತಿ ವೆಚ್ಚ ಜಾಸ್ತಿ ಆಗುತ್ತೆ. ಅದಕ್ಕಿಂತ ನಮ್ಮಲ್ಲೇ ಮನೆಯಲ್ಲೇ ಸಿಗುವಂಥ ಒಂದು ಅಕ್ಕಿ ತೌಡು ಮತ್ತು ಇದು ಹಿಂಡಿಗಳನ್ನು ಹಾಕಿ ಮಿಕ್ಸ್ ಮಾಡಿ ಹಾಕಿದರೆ ನಮಗೆ ಹೆಚ್ಚಿನ ಲಾಭ ಸಿಗುತ್ತೆ, ನಾವು ಹೆಚ್ಚಿನ ಲಾಭವನ್ನು ಪಡಿಬಹುದು ಅಂತ ಹೇಳ್ಬೋದು. ಡಾಕ್ಟರ್ ನಾರಾಯಣ ಮುಗೇರವರೇ, ನಾವು ಕೃಷಿ ಹೊಂಡವನ್ನು ಅಥವಾ ಈ ಮೀನಿನ ಹೊಂಡವನ್ನು ನಾವು ನಿರ್ವಹಣೆ ಮಾಡಬೇಕು ಅಂತಂದ್ರೆ ಮೀನಿನ ಆರೋಗ್ಯ ಕೂಡ ಬಹಳ ಮುಖ್ಯವಾಗಿ ಬೇರೆ ಬೇರೆ ಹಂತಗಳಲ್ಲಿ ಬೆಳೆಯುವಂತಹ ಮೀನುಗಳು ಆರೋಗ್ಯ ಚೆನ್ನಾಗಿರ್ಬೇಕು, ಮತ್ತೆ ಆಮೇಲೆ ಅವುಗಳಿಗೆ ಏನಾದರೂ ರೋಗ ಬಂದಿದೆ ಅಂತ ನಮ್ಗೆ ಗೊತ್ತಾಗೋದು ಹೇಗೆ, ಏನೋ ತೊಂದರೆ ಆಗಿದೆ ಅಂತೇಳಿ ಅದನ್ನ ಹೇಗೆ ನಿರ್ವಹಣೆ ಮಾಡಬೇಕು, ಮೀನಿನ ಆರೋಗ್ಯವನ್ನು ಅನುಲಕ್ಷಿಸಿ ಹೇಗೆ ನಮ್ಮ ರೈತ ಬಾಂಧವ ಔಷಧವನ್ನು ನೀಡುವಂತ ಕೆಲಸ ಮಾಡಬೇಕು, ಅದನ್ನ ನಿರ್ವಹಣೆ ಮಾಡಿದಾಗಲೇ ಉತ್ತಮವಾದ ಇಳುವರಿ ಬರ್ಲಿಕ್ಕೆ ಸಾಧ್ಯ. ಸಾಮಾನ್ಯವಾಗಿ ಮೀನಿಗೆ ರೋಗ ಬರುವುದು ಕಡಿಮೆ, ನಾನು ಹೇಳಿದ್ದು ಸಾಮಾನ್ಯ ಮೀನು ಪದ್ಧತಿ ಮೀನಿಗೆ ರೋಗ ಬರುವುದು ಕಡಿಮೆ. ಯಾಕೆ ಹೇಳ್ತೇನೆ ಅಂತ ಹೇಳಿದ್ರೆ, ಒಂದು ಮೀನು ಬದುಕಲಿಕ್ಕೆ ಜಾಗ 1 ಸ್ಕ್ವೇರ್ ಮೀಟರ್ ಏರಿಯಾ ಸಾಕಾಗತ್ತೆ. ಒಂದು ಮೀನು ಬದುಕಲಿ, ಆ ಒಂದು ಮೀನು ಬದುಕಲಿಕ್ಕೆ 1 ಸ್ಕ್ವೇರ್ ಮೀಟರ್ ಏರಿಯಾದಲ್ಲಿ ಮೀನಿಗೆ ಬೇಕಾದಂತಹ ಆಹಾರ, ಆಮ್ಲಜನಕ ಮತ್ತು ಜಾಗ ತುಂಬಾ ಅನುಕೂಲವಾಗಿರ್ತದೆ. ಈ ರೀತಿ ಆಗೋದ್ರಿಂದ ಅದಕ್ಕೆ ರೋಗಗಳು ಬರುವ ಲಕ್ಷಣ ಕಡಿಮೆ ಆಗುತ್ತೆ. ಕೆಲವು ಸಂದರ್ಭದಲ್ಲಿ ಆಕಸ್ಮಿಕವಾಗಿ ರೋಗ ಬಂದರೂ ಅದಕ್ಕೂ ಆಕ್ಸಿಜನ್ ಸ್ವಲ್ಪ ಕಡಿಮೆ ಆಗ್ಬೋದು, ಅಥವಾ ಅಮೋನಿಯಾ ಜಾಸ್ತಿ ಆಗಿರ್ಬೋದು ಕೊಳದಲ್ಲಿ, ಅಥವಾ ಇನ್ಯಾವುದೋ ಬ್ಯಾಕ್ಟೀರಿಯಾಗಳು ಇನ್ಫೆಕ್ಷನ್ ಅದು ಫಂಗಲ್ಲು ಅಥವಾ ಇನ್ಫೆಕ್ಷನ್ ಆಗ್ಬೋದು. ಅದನ್ನು ನಾವು ಸಾಮಾನ್ಯ ಮೆಡಿಸಿನ್ ಅನ್ನು ಕೊಟ್ಟು ನಾವು ಅದನ್ನು ಕಡಿಮೆ ಮಾಡಬಹುದು, ಕಡಿಮೆ ಮಾಡಿ ನಾವು ಮೀನನ್ನು, ಇದೇನು ದೊಡ್ಡ ವಿಷಯ ಅಲ್ಲ, ಬಹಳ ಇದು ಮಿನಿಮಮ್. ಈಗ ನೋಡ್ರಿ ನಮ್ಮ ದೊಡ್ಡ ದೊಡ್ಡ ರೈತ ಬಾಂಧವರು ಇರ್ತಾರೆ, ಈಗ ತೀವ್ರಗತಿಯೊಳಗೆ ಅತಿ ತೀವ್ರಗತಿಯೊಳಗೆ ಮೀನು ಸಾಕಣೆ ಮಾಡಿ ಹೆಚ್ಚು ಲಾಭ ಪಡಿಬೇಕು ಅಂತೇಳಿ ಆಸೆ ಪಡ್ತಾರೆ. ಸಂದರ್ಭದಲ್ಲಿ ಮೀನುಗಳಿಗೆ ರೋಗಗಳು ಜಾಸ್ತಿ ಬರ್ತದೆ. ನಾನು ಹೇಳಿದ ಇವತ್ತು 1 ಸ್ಕ್ವೇರ್ ಮೀಟರ್ ಒಂದು ಹೆಕ್ಟರ್ ಜಾಗರಿಗೆ 10,000 ಮರಿ ಬಿಡ್ಬೇಕು ಅಂತ ಹೇಳಿದೆ, ಅದು ಸಾಮಾನ್ಯ ಮೀನು ಪದ್ಧತಿ. ಇನ್ನೊಂದು ಬಂದ್ರೆ ತೀವ್ರಗತಿಯಿಂದ ತೀವ್ರ ಅದನ್ನು ನಾವು 10,000-25,000 ಮರಿ ಬಿಡ್ತೇವೆ 10,000 ಮಲ್ಲಿಗೆ. ಅಂದ್ರೆ ಇಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, 1 ಸ್ಕ್ವೇರ್ ಮೀಟರ್ ಏರಿಗೆ ನಾವು 3-4 ಮರಿ ಮೀನು ಬಿಡ್ತೇವೆ. ಆ 1 ಸ್ಕ್ವೇರ್ ಮೀಟರ್ ಏರಿಯಲ್ಲಿ ಒಂದು ಮೀನಿಗೆ ಸಿಗುವಂತ ನೈಸರ್ಗಿಕ ಆಹಾರ ಸಿಗುತ್ತೆ, ಆಮ್ಲಜನಕ ಸಿಗುತ್ತೆ ಮತ್ತು ಜಾಗ ಸಾಕಾಗುತ್ತೆ. ಆದ್ರೆ ಅದನ್ನೇ 4 ಮೀನು ಸೇರ್ ಮಾಡ್ಬೇಕಂದ್ರೆ ಮೀನಿನ ಬೆಳವಣಿಗೆ ಕುಂಠಿತ ಆಗುತ್ತೆ, ಮತ್ತು ಮೀನುಗಳಿಗೆ ಅದು ರೋಗ ತಲುಪುತ್ತೆ, ಆಮ್ಲಜನಕದ ಕೊರತೆ, ಅಮೋನಿಯಾ ಜಾಸ್ತಿ ಆಗುತ್ತೆ, ಮತ್ತೆ ಇನ್ನು ಪಿ ಎಚ್ ಕಡಿಮೆ ಆಗುತ್ತೆ, ಘರ್ಷಣೆ ಬರ್ತದೆ, ಒಂದಕ್ಕೊಂದು ತಿಕ್ಕಾಟ ಬರ್ತದೆ, ಆಹಾರ ಶಾರ್ಟೇಜ್ ಆಗುತ್ತೆ. ಇಂದ ಆಗೋದ್ರಿಂದ ಅದಕ್ಕೆ ಇಮಿಡಿಯೇಟ್ ಆಗಿ ಅದರ ಇಮ್ಯುನಿಟಿ ಅಂತ ಏನಾದ ರೋಗ ನಿರೋಧಕ ಶಕ್ತಿ ಕಡಿಮೆ ಆಗ್ಬಿಡ್ತದೆ, ಅವಾಗ ಅದು ರೋಗಕ್ಕೆ ತುತ್ತಾಗುತ್ತೆ. ಇದು ಬಹಳ ಮುಖ್ಯವಾಗಿರೋದು. ಆದ್ರೆ ಇಂಥ ಸಂದರ್ಭ

ಇನ್ನೊಂದು ಸ್ಟಂಟೆಡ್ ಫಿಂಗರ್ಲಿಂಗ್ ಅಂತ. ಸ್ಟಂಟೆಡ್ ಫಿಂಗರ್ಲಿಂಗ್ ಅಂದರೆ ಮೀನು ಮರಿ ಅಂತ. ಸ್ಟಂಟೆಡ್ ಫಿಂಗರ್ ಅಂದರೆ ಒಂದು ವರ್ಷದಲ್ಲಿ ಸೇಲ್ ಆಗದೇ ಇದ್ರೆ ಮೀನು ಮರಿ, ಅದನ್ನೇನು ಮಾಡ್ತಾರೆ, ಹಂಗೆ ಒಂದು ಕೊಳದಲ್ಲಿಟ್ಟು ಅದನ್ನು ಬೆಳೆಸ್ತಾ ಇರ್ತದೆ. ಅದಕ್ಕೇನು ಜಾಸ್ತಿ ಹಾರ ಹಾಕಲ್ಲ, ಬದುಕಲಿಕ್ಕೆ ಮಾತ್ರ ಹಾರ ಹಾಕ್ತಾರೆ. ಅದೊಂದು 6 ತಿಂಗಳು ಆದಕೂಡ ಅದೊಂದು ಇಷ್ಟಿಷ್ಟು ಮಾಡ್ತದೆ, ದೊಡ್ಡದಾಗಲ್ಲ, ದೊಡ್ಡದಳಕ್ಕೆ ಬಿಡಲ್ಲ. ನಾವು ದೊಡ್ಡದಳಕ್ಕೆ ಬೆಳೆಸೋದಿಲ್ಲ, ಅದನ್ನು ಸ್ಟಂಟೆಡ್ ಅಂತ ಮಾಡ್ತದೆ. ಇಷ್ಟು ಮರಿ ಬರ್ತದೆ. ಅಂಥ ಮರಿಗಳನ್ನು ನಾವು ನಮ್ಮ ಮೀನು ಸಾಕಣೆ ಕೊಳದಲ್ಲಿ ಬಿಟ್ಟಿದ್ರೆ 8 ತಿಂಗಳ ಬದಲಿಗೆ 5-6 ತಿಂಗಳಲ್ಲಿ ನಮಗೆ 1 ಕೆಜಿ ಸಿಗುತ್ತದೆ. ಅಂಥ ಮೀನುಗಳು, ಅದು ಆಹಾರ ಜಾಸ್ತಿ ಆಗಲಿಲ್ಲ, ಅದನ್ನು ಹೊರಗೆ ತಂದು ನೀವು ಒಂದು ದೊಡ್ಡ ಕೊಳದಲ್ಲಿ ಬಿಟ್ಟಾಗ ಅದಕ್ಕೆ ಸಕ್ಕ ಅಥವಾ ತುಂಬ ಆಹಾರ ಸಿಗುತ್ತೆ, ಭಾಳ ಬೇಗ ತಿಂದು ಬೇಗ ಬೆಳವಣಿಗೆ ಬರ್ತದೆ. ಅಂದರೆ 5-6 ತಿಂಗಳಲ್ಲಿ 1 ಕೆಜಿ ಬರ್ತದೆ. ಇದೊಂದು ಅಂದರೆ ಹೆಚ್ಚಿನ ಲಾಭ ಬೇಗ ಮೀನು ಬೆಳವಣಿಗೆ ಬೇಕಂದರೆ ಇದೊಂದು ಮಾಡ್ಬೋದು. ಆದರೆ ಅದರ ಮೀನನ್ನು ಸ್ಟಂಟೆಡ್ ಮೀನು ಮರಿ ಇದೆಯಲ್ಲ, ಅದು ತುಂಬ ಕಾಸ್ಟ್ಲಿ ಇದೆ. ಒಂದು ಮೀನು ಮರಿಗೆ 4-5 ರೂಪಾಯಿ ಇದೆ. ಓಕೆ, ಇನ್ನೊಂದು ಅಂದರೆ ಸಾಮಾನ್ಯವಾಗಿ ಫಿಂಗರ್ಲಿಂಗ್ ಏನು ಹೇಳ್ತೇವೆ, ಫಿಂಗರ್ ಅಷ್ಟು ಉದ್ದರಿರುವಂಥ ಸಿಗುತ್ತೆ ಎಲ್ಲ ನರ್ಸರಿಗಳಲ್ಲಿ, ಮೀನು ಮರಿ ಉತ್ಪಾದನಾ ಕೇಂದ್ರಗಳು ಸಿಗುತ್ತೆ. ಅದನ್ನು ತಂದು ನಾವು ಬಿಡ್ಬೋದು, ಒಂದು ಹೆಕ್ಟೇರಿಗೆ 10,000 ಬಿಡ್ಬೋದು. ಇದು ಸಾಧಾರಣ ಇದೆ. ಇನ್ನು 25,000-50,000 ಬಿಡ್ತದೆ. ಅದನ್ನು ನೀವು ಹೇಳಿ ತೀವ್ರ ಗತಿ ಮೀನು ಸಾಕಾಣಿಕೆ ಅಂತ ಹೇಳ್ತೇವೆ. ಸಾಮಾನ್ಯ ಮೀನು ಸಾಕಾಣಿಕೆಯಲ್ಲಿ ಇದು 10,000 ಒಂದು ಹೆಕ್ಟರ್ ಬಿಡೋದ್ರಿಂದ ಉತ್ತಮವಾಗಿ ನಾವು ಯಾವುದೇ ಒಂದು ರಿಸ್ಕ್ ತಗೊಳ್ಳದೆ ನಾವು ಮೀನನ್ನು ಸಾಕೊಂಡು ಹೆಚ್ಚಿನ ಲಾಭವನ್ನು ಪಡಿಬಹುದು ಅಂತ ಹೇಳ್ಬೋದು. ಡಾಕ್ಟರ್ ನಾರಾಯಣ್ ಮುಗೇರ್ ಅವರು, ಈಗ ಬಯಲುಸೀಮೆಯಲ್ಲಿ ನಾವು ಈಗ ಮೀನುಗಾರಿಕೆ ಮಾಡಿದ್ರೆ ಅದು ಮಾರುಕಟ್ಟೆ ಸಿಗುತ್ತಾ, ಅದು ಲಾಭದಾಯಕ ಇದೆ? ಹೇಗೆ ಲಾಭದಾಯಕ? ನಿಜವಾಗ್ಲೂ ಲಾಭದಾಯಕ ಇದೆ. ನಮ್ಮ ಮಾರ್ಕೆಟಿಂಗ್ ಅಂದ್ರೆ ಈಗ ಮಾರ್ಕೆಟಿಂಗ್ ಅಂದ್ರೆ ನಾವು ಸಪೋಸ್ ಈಗ ಯಾವುದೋ ಒಂದು ಊರಲ್ಲಿ ಒಂದು ಹಳ್ಳಿಯಲ್ಲಿ ಮೀನು ಸಾಕಾಣಿಕೆ ಮಾಡ್ತಾರೆ, ಹಳ್ಳಿ ಸುತ್ತಮುತ್ತ ಮೀನು ತಿನ್ನೋರು ಇದ್ದಾರೆ. ಈಗ ಒಂದು ನೀವು ಮೀನು ಒಂದು 8 ತಿಂಗಳು ಆದ ನಂತರ 1 ಕೆಜಿ ಬಂದಿರುತ್ತೆ ಅಂತ ಹೇಳ್ತೇವೆ. ಅಂತ ಸಂದರ್ಭದಲ್ಲಿ ಊರಲ್ಲಿ ಎಷ್ಟು ಡಿಮಾಂಡ್ ಇದೆ ಅಷ್ಟದೇ ನಾವು ಹಾರ್ವೆಸ್ಟ್ ಮಾಡಿ ಅವರಿಗೆ ಸೇಲ್ ಮಾಡೋದ್ರಿಂದ ಬೆಳೆದವ್ರಿಗೂ ಲಾಭ, ತಿನ್ನೋರ್ಗೂ ಲಾಭ ಇದೆ. ನೀವು ಮಾರ್ಕೆಟ್ಗೆ ಕೊಡ್ಬೇಕೆಂದ್ರೆ ಯಾರು ಮತ್ತೆ ಯಾರು ಮಧ್ಯವರ್ತಿ ಕೊಡ್ಬೇಕೆಂದ್ರೆ ಅವರು ಅಲ್ಲಿ ಮಾರ್ಕೆಟಲ್ಲಿ 300-350 ರೂಪಾಯಿ ಬರುತ್ತೆ, ಇಲ್ಲಿ 80-85 ರೂಪಾಯಿ 100 ರೂಪಾಯಿ ತಗೊಳ್ತಾರೆ. ಅದೇ ಮೀನನ್ನು ನೀವು ತಿನ್ನೋರು ಕೊಟ್ಟರೆ, ಸುತ್ತಮುತ್ತ ಕೊಟ್ಟರೆ 150-150 ರೂಪಾಯಿ ಮಾಡಿದ್ರು ನೀವು ಅವ್ರು ತಗೊಂಡು ಹೋಗ್ತಾರೆ. ಅವ್ರಿಗೂ ಲಾಭ, ಬೆಳೆದವ್ರಿಗೂ ಲಾಭ ಆಗುತ್ತೆ. ಇದು ಒಂದು. ಇನ್ನು ನೀವು ಜಾಸ್ತಿ ಪ್ರಮಾಣದಲ್ಲಿ ಕಮರ್ಷಿಯಲ್ ಆಗಿ ಮೀನು ಬೆಳೆಸಿದಾಗ ಈಗ ಪ್ರೊಸೆಸಿಂಗ್ ಪ್ಲಾಂಟ್ ಎಲ್ಲ ಇರ್ತದೆ, ಕೋಲ್ಡ್ ಚೈನ್ ಎಂದು ಹೇಳ್ತೇವೆ, ಅದನ್ನು ಅಲ್ಲಿಗೆ ನಾವು ಲಿಂಕ್ ಇಟ್ಕೊಳ್ಬೋದು. ಅಥವಾ ಇನ್ನೊಂದು, ಈ ಸಿಟಿಗಳಲ್ಲಿ ದೊಡ್ಡ 5-star ಹೋಟೆಲ್ ಎಲ್ಲ ಇರ್ತದೆ, ಅವರು ಲಿಂಕ್ ಇಟ್ಕೊಂಡು ಅವ್ರಿಗೆ ಬೇಕಾದ ಡಿಮಾಂಡ್ ಮೇಲೆ ನಾವು ಹಾರ್ವೆಸ್ಟ್ ಮಾಡಿ ಅವ್ರಿಗೆ ಕಬ್ ಮಾಡಿದ್ರೆ ಇನ್ನೂ ಲಾಭ ಜಾಸ್ತಿ ಆಗುತ್ತೆ. ಈ ರೀತಿಯಾಗಿ ಮಾರ್ಕೆಟ್ ಮಾಡ್ಬೋದು. ಮಾರ್ಕೆಟಿಗೆ ಏನು ಸಮಸ್ಯೆ ಇಲ್ಲ ನನ್ನ ಪ್ರಕಾರ. ಮೌಲ್ಯವರ್ಧಿತ ಮಾರುಕಟ್ಟೆಯನ್ನು ಮಾಡಲಿಕ್ಕೆ ನಾವು ಪ್ರಯತ್ನ ಮಾಡಿ ಅಲ್ಲಿ ಕೂಡ ಯಶಸ್ವಿಯಾಗಲಿಕ್ಕೆ ಸಾಧ್ಯ. ಯಾಕಂದ್ರೆ ನಾವು ಮಾರುಕಟ್ಟೆ ಚಮತ್ಕಾರವನ್ನು ಕೂಡ ನಾವು ಕಲಿಬೇಕು. ಯಾಕಂದ್ರೆ ಅದು ಒಂದು ಕಲೆ, ಆ ಒಂದು ಚಮತ್ಕಾರಕ್ಕೆ ಕಲೆಯನ್ನು ನಾವು ಕಲಿತಾಗ ಲಾಭ ಇನ್ನೊಬ್ಬರಿಗೆ ಆಗೋ ಬದ್ದೆ ನಿಮಗೆ ಆಗ್ತದೆ. ನೀವು ಡಬಲಿಂಗ್ ದಮ್ ಇನ್ಕಮ್ ಅಂತ ಹೇಳಿದ್ರೆ ಹೆಚ್ಚು ನಾವು ಇಳುವರಿ ಪಡಿಬೇಕು ಅಂತಂದ್ರೆ, ಹೆಚ್ಚು ಲಾಭದಾಯಕ ಆಗ್ಬೇಕು ಅಂದ್ರೆ ಈ ಒಂದು ಮಾರುಕಟ್ಟೆ ಕಲೆಯನ್ನು ಕೂಡ ಕರೆತ ಮಾಡ್ಕೊಳ್ಬೇಕು ಅಂತ ಹೇಳ್ತೀರಿ. ಬಹಳ ಸಂತೋಷ ಡಾಕ್ಟರ್ ನಾರಾಯಣ್ ಮುಗೇರ್ ಅವರೇ. ಇಲ್ಲಿ ತನಕ ಏನು ಈ ಮೀನುಗಾರಿಕೆ ಹೇಗೆ ಲಾಭದಾಯಕವಾಗಿದೆ ಮತ್ತು ಆರೋಗ್ಯದಾಯಕವಾಗಿದೆ, ನಮ್ಮ ಮನುಷ್ಯನ ಆರೋಗ್ಯಕ್ಕೂ ಕೂಡ ಉತ್ತಮವಾಗಿರುವಂಥದ್ದು, ಹೃದಯದ ಒಂದು ರೋಗವನ್ನು ತಡೆಯುವಂಥ ನಿಟ್ಟಿನೊಳಗೆ ಸಹಕಾರಿ ಆಗ್ತದೆ. ಅಮೈನೋ ಆಸಿಡ್ಸ್ ಇರ್ಬೋದು, ಫ್ಯಾಟಿ ಆಸಿಡ್ಸ್ ಇರ್ಬೋದು, ಆಮೇಲೆ ಒಮೆಗಾ ಇರ್ಬೋದು, ಇವೆಲ್ಲ ನೋಡಿದ್ರೆ ಆರೋಗ್ಯಕ್ಕೆ ಸಹಕಾರಿ. ಇವತ್ತು ಹೃದಯ ರೋಗ ತೊಂದರೆಯಿಂದ ಬಳಲುತ್ತಾ ಇರೋರು ಸಾಕಷ್ಟು ಇದೆ. ಮೀನು ತಿನ್ನೋರಿಗೆ ಇದನ್ನು ಕೊಡ್ಲಿಕ್ಕೆ ಸಾಧ್ಯ ಆತಂದ್ರೆ, ಮೀನುಗಳನ್ನು ಸಿಗ್ಲಿಕ್ಕೆ ಸಾಧ್ಯ ಆತಂದ್ರೆ ಅವ್ರ ಆರೋಗ್ಯ ಕೂಡ ಚೆನ್ನಾಗಿ, ಆ ಮೆದುಳನ್ನು ಕೂಡ ಒಂದು ಉತ್ತಮವಾದ ಪರ್ಸನ್ ಆಕ್ಟಿವ್. ಹೌದು, ಇದು ಮೀನುಗಾರಿಕೆ ಒಂದು ಉತ್ತಮ ಆರೋಗ್ಯವನ್ನು ನಿರ್ವಹಿಸಲಿಕ್ಕೂ ಕೂಡ ಸಹಕಾರಿ ಆಗುತ್ತೆ. ಹಾಗೇನೆ ಭೂಮಿಯ ಆರೋಗ್ಯವನ್ನು ಕೂಡ, ಅಲ್ಲಿ ಒಂದು ಪೋಷಕಾಂಶ ಇರುವಂತಹ ಮಣ್ಣನ್ನ ನಾವು ತಯಾರು ಮಾಡ್ಬೋದು. ಮೀನುಗಾರಿಕೆ ಮಾಡಿದಾಗ ಅಲ್ಲಿ ಇರುವಂತಹ ತ್ಯಾಜ್ಯವನ್ನು ಉಪಯೋಗ ಮಾಡಿ, ಅದು ಬಹಳ ಮುಖ್ಯ. ಹೈನುಗಾರಿಕೆ ಮತ್ತೆ ಈ ಕೋಳಿ ಸಾಕಾಣಿಕೆ ಮತ್ತೆ ನಮ್ಮದು ಕೃಷಿ ಚಟುವಟಿಕೆಗಳು ಇವೆಲ್ಲವೂ ಕೂಡ ಒಂದಕ್ಕೊಂದು ಪೂರಕವಾಗಿ, ಮೀನುಗಾರಿಕೆ ಕೂಡ ಸಹಕಾರಿ, ಮೀನುಗಾರಿಕೆ ಇವೆಲ್ಲವೂ ಸಹಕಾರಿ. ಹಂಗಿರೋದ್ರಿಂದ ರೈತ ಬಾಂಧವರು ಈ ಸಮಗ್ರ ಕೃಷಿ ಪದ್ಧತಿಯ ಒಳಗೆ ಈ ಮೀನುಗಾರಿಕೆಯನ್ನು ಕೂಡ ಅಳವಡಿಸಿಕೊಳ್ಬಹುದು, ಮೀನುಗಾರಿಕೆನೂ ಒಂದು ಉದ್ಯಮವಾಗಿ ಉದ್ಯಮ ಮಾಡಬಹುದು. ಈಗ ನಾವು ನಮ್ಮ ಯೂನಿವರ್ಸಿಟಿಯಲ್ಲಿ ಕೃಷಿ ವಿಶ್ವವಿದ್ಯಾಲಯದಲ್ಲಿ ನಾವು ಈಗ ಇನ್ನೊಂದು ಮುತ್ತು ಕೃಷಿ ಬಗ್ಗೆ ನಾವು ರೆಡಿ ಮಾಡ್ತಾ ಇದ್ದೇವೆ. ಎರಡೇ ಮುತ್ತು ಕೃಷಿ ಬಗ್ಗೆ ಯಾರೋ ರೈತರು ಮುತ್ತು ಕೃಷಿಯನ್ನು ಆಸಕ್ತಿ ಇದ್ದವರು ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಿದರೆ ನಾವು ಅವ್ರಿಗೆ ಡೀಟೇಲ್ಸ್ ಆಗಿ ಹೇಳ್ತೇವೆ ಮತ್ತು ಟ್ರೈನಿಂಗು ಕೊಡ್ತೇವೆ. ನಾವು ಇನ್ನು ಮೋಸ್ಟ್ಲಿ ಫೆಬ್ರವರಿಯಿಂದ ಟ್ರೈನಿಂಗ್ ಸ್ಟಾರ್ಟ್ ಮಾಡ್ತೇವೆ. ಈಗೆಲ್ಲ ನಾವು ರೆಡಿ ಮಾಡಿದ್ದೇವೆ, ಮುತ್ತುಕನ್ನು ಬೆಳೆಸಲಿಕ್ಕೆ ಎಲ್ಲ ರೆಡಿ ಮಾಡಿಟ್ಟಿದ್ದೇವೆ. ಮೋಸ್ಟ್ಲಿ ಈ ಮಂತ್ 15-16 ನಾವು ಅದನ್ನ ಇದು ಮಾಡ್ತೇವೆ. ನಂತರ ಯಾರು ಇಂಟ್ರೆಸ್ಟ್ ಇದ್ದವರಿಗೆ ಟ್ರೈನಿಂಗ್ ಕೊಡ್ಲಿಕ್ಕೆ ನಾವು ಏನದು ಮುತ್ತು ಅಂದ್ರೆ ಪರ್ಲ್ ಕಲ್ಚರ್ ಅದಕ್ಕೆ ಮುತ್ತುಗಳನ್ನ ಬೆಳೆಸಬಹುದು. ಎಸ್, ನಾವು ಮಾಡ್ತಾ ಇದ್ದೇವೆ. ತುಂಬಾ ಬೇರೆ ಕಡೆ ಎಲ್ಲ ಮಾಡ್ತಾ ಇದ್ದಾರೆ. ನಮ್ ಈಗ ಇಂಡಿಯಾದಲ್ಲಿ ಸ್ವಲ್ಪ ಅವೇರ್ನೆಸ್ ಬಂದಿದೆ ಪರ್ಲ್ ಕಲ್ಚರ್ ಬಗ್ಗೆ. ಎಲ್ಲ ಕಡೆ ಪರ್ಲ್ ಅಂತೂ ಮಾಡ್ತಾರೆ, ನಾವು ಮಾಡ್ತೇವೆ. ಇಲ್ಲಿ ಸ್ಟಾರ್ಟ್ ಮಾಡಿದ್ದೇವೆ. ಬಹಳ ಸಂತೋಷ. ಮುತ್ತು ಕೂಡ ಬಹಳ ದುಬಾರಿಯಾದ ದುಬಾರಿ